ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗೆ ಈ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತದಲ್ಲಿ ಕೃಷಿ ಹವಾಮಾನ ಘಟಕದ ಬಗ್ಗೆ ಮಾಹಿತಿ, ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಹವಾಮಾನದ ವಿಷಯ ತಜ್ಞರಾದ ಶಬ್ನಂ ಪಿಎಸ್. ನಂತರ ದಿನಾಂಕ 15/3/2023 ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಎಎಂ ಮಾರುತೇಶ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳುತ್ತೀರಿ. ಆನಂತರ ಟೊಮ್ಯಾಟೋ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಹಾಗೂ ಅದರ ನಿರ್ವಹಣೆ ಕ್ರಮಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಕ್ಷತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने जागो. उपभोक्ता मामले विभाग, भारत सरकार. ಕಾರ್ಯಕ್ರಮ ವೇಗಿಲೆ ಮಿಡಿತ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಮತಿ ಶಬ್ನಂ ಪಿಎಸ್. ನಾನು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಕೃಷಿ ಹವಾಮಾನ ವಿಷಯದ ತಜ್ಞ ಕಾರ್ಯನಿರ್ವಹಿಸ್ತಾ ಇರೋದು. ಮೊದಲಿಗೆ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹಾಗೂ ಜಿಲ್ಲಾ ಕೃಷಿ ಹವಾಮಾನ ಘಟಕದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸೋಣ. ಮೊದಲಿಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕೃಷಿಯಲ್ಲಿ ಬಿತ್ತನೆ ಇರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ಅಕಾಲಿಕ ಮಳೆ, ಸರಾಸರಿ ಗರಿಷ್ಠ ಉಷ್ಣಾಂಶದಲ್ಲಿ ಹಾಗೂ ಕನಿಷ್ಠ ಉಷ್ಣಾಂಶದಲ್ಲಿ ಏರಿಳಿತ, ಹೆಚ್ಚು ಗಾಳಿಯ ವೇಗ, ಸೊ ಇದರಿಂದ ಕೃಷಿಯ ಮೇಲೆ ಹೆಚ್ಚು ಪ್ರಭಾವ ಬಿದ್ದಿದೆ ಹಾಗೂ ರೈತರು ಹೆಚ್ಚು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ದಿಶೆಯಿಂದ ರೈತರಿಗೆ ಹವಾಮಾನ ಮುನ್ಸೂಚನೆ ಮೊದಲೇ ಗೊತ್ತಾದರೆ ರೈತರು ಬೆಳೆ ಹಾನಿಯಾಗುವುದನ್ನು ಪ್ರಮಾಣ ಕಮ್ಮಿ ಮಾಡಿಕೊಳ್ಳಬಹುದು. ಹಾಗಾಗಿ ಭಾರತ ಹವಾಮಾನ ಇಲಾಖೆ ನವದೆಹಲಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಇವರ ಜಂಟಿ ಪ್ರಸಾರದಲ್ಲಿ ಗ್ರಾಮೀಣ ಕೃಷಿ ಮೌಸಮ್ ಬೆಂಗಳೂರು ಇವರಿಂದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹವಾಮಾನ ಮುನ್ಸೂಚನೆ ಲಭ್ಯವಿರುತ್ತದೆ. ತಾಲೂಕುವಾರು ಹವಾಮಾನ ಮುನ್ಸೂಚನೆ ಲಭ್ಯವಿರುತ್ತದೆ. ಈ ಹವಾಮಾನ ಮುನ್ಸೂಚನೆಯಲ್ಲಿ ಅಂಶಗಳಾದ ಮಳೆ, ಗರಿಷ್ಠ ಉಷ್ಣಾಂಶ, ಕನಿಷ್ಠ ಉಷ್ಣಾಂಶ, ಆರ್ದ್ರತೆ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಮೋಡದ ವಾತಾವರಣ, ಹಾಗೆ ಈ ರೀತಿಯಾಗಿ ಹವಾಮಾನ ಅಂಶದ ಮುನ್ಸೂಚನೆ ನಮಗೆ ಮುಂದಿನ 5 ದಿನಗಳಿಗೆ ಲಭ್ಯವಿರುತ್ತದೆ. ಈ ಹವಾಮಾನ ಅಂಶಗಳ ಮುನ್ಸೂಚನೆಯ ಆಧಾರದ ಮೇಲೆ ನಾವು ಕೃಷಿ ಹವಾಮಾನ ಮುನ್ಸೂಚನೆ ವರದಿಯನ್ನು ಸಿದ್ಧಪಡಿಸುತ್ತೇವೆ. ಸೊ ಉದಾಹರಣೆಗೆ ಹೇಳಬೇಕಾದ್ರೆ ಪ್ರಸ್ತುತವಾಗಿ ರೈತರು ಕಾಫಿ, ಅಡಿಕೆ, ಭತ್ತ ಹಾಗೂ ರಾಗಿ ಕಟಾವು ನಡೀತಾ ಇದೆ. ಹವಾಮಾನ ಮಾಡುವುದನ್ನು ಇನ್ನು 2-3 ದಿನಕ್ಕೆ ಮುಂದೂಡುವುದು ಅಥವಾ ಕಟಾವು ಆದ ಬೆಳೆಗಳಿಗೆ ಗಾಳಿ ಆಡುವ ನಾವು ರೈತರಿಗೆ ತಾಲೂಕುವಾರು ಪ್ರತಿ ಮಂಗಳವಾರ ಶುಕ್ರವಾರ ನಾವು ಕಳಿಸುತ್ತಿದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಟ್ಟು 97 ವಾಟ್ಸಪ್ ಗ್ರೂಪ್ನಲ್ಲಿ ಸುಮಾರು 60,000 ಹೆಚ್ಚು ರೈತರು ಈ ಕೃಷಿ ಹವಾಮಾನ ಮುನ್ಸೂಚನಾ ವರದಿಯನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಈ ಕೃಷಿ ಹವಾಮಾನ ಮುನ್ಸೂಚನೆ ವರದಿಯನ್ನು ಎಲ್ಲಾ ರೈತರು ಉಪಯೋಗಿಸಿ ಅಳವಡಿಸಿಕೊಳ್ಳಬೇಕಾಗಿ ವಿನಂತಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಹಾಗೂ ನಂಬರ್ 8088734485. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಕರ್ಣ ಮುಂದಾಳು ಡಾ ಎಎಂ ಮಾರುತೇಶ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು. ರೇಡಿಯೋ ಕಿಸಾನ್ ದಿವಸ 2023 ಮಾರ್ಚ್ 15 ಆಚರಿಸಲಾಗ್ತಿದೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯು ಭಾರತ ದೇಶವನ್ನು 2023 ಅಂತಾರಾಷ್ಟ್ರೀಯ ಸಿರಿದ ಫೇರ್ ಮಿಲೆಟ್ ಮೇಳವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ರು. ಸಾಕಷ್ಟು ಪ್ರಗತಿಪರ ರೈತರು ಕೂಡ ಅಲ್ಲಿಗೆ ಹೋಗಿದ್ದೀರಿ, ಎಲ್ಲ ನೋಡಿದ್ದೀರಿ, ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಮೊದಲನೇದಾಗಿ ಸಿರಿಧಾನ್ಯಗಳಿಗಿಂತ ಮುಂಚೆ ನಾವೇನು 2 ವರ್ಷದ ಹಿಂದೆ ಬಂದಿರತಕ್ಕಂಥ ಕೊರೋನಾ ಯಾಕೆ ಬಂತು, ಕೊರೋನಾದಲ್ಲಿ ಯಾಕೆ ಉಳ್ಕೊಂಡ್ರು, ಯಾಕೆ ಸತ್ರು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಯಾಕಂದರೆ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ತಾನೆ ನೀವು ಇಲ್ಲಿ ಬರಲಿಕ್ಕೆ ಸಾಧ್ಯ. ಫಸ್ಟು ನಮ್ಮ ಆರೋಗ್ಯದ ಬಗ್ಗೆ ನಮ್ಮನ್ನು ನಾವು ಗಮನ ಕೊಡಬೇಕು. ಆರೋಗ್ಯ ಸರಿಯಿಲ್ಲದಿದ್ದರೆ ಯಾರು ಸಿರಿಧಾನ್ಯ ಬೆಳೆಯೋಕ್ಕಾಗಲ್ಲ, ಮೌಲ್ಯವರ್ಧನೆ ಮಾಡೋಕ್ಕಾಗಲ್ಲ. ಈ ದಿಸೆಯಲ್ಲಿ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ನಮ್ಮ ಆರೋಗ್ಯದ ಬಗ್ಗೆ ಏನು, ನಮಗೆ ಯಾವ ಪೋಷಕಾಂಶಗಳು ಅತ್ಯುತ್ತಮವಾಗಿರ್ತವೆ, ಯಾವು ಬೇಕು ಅಗತ್ಯವಾಗಿ, ನಾವು ಯಾಕೆ ಆಸ್ಪತ್ರೆಗೆ ಹೆಚ್ಚಿನ ಒಂದು ಹಣವನ್ನು ವ್ಯಯಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಮೊದಲಾಗಿ ಮಹಿಳೆಯರಿಗೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರಗಳು ಹೆಚ್ಚಿನ ಮಟ್ಟದಾಗೆ ಈ ಪೌಷ್ಟಿಕಾಂಶದ ಜ್ಞಾನದ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಯಾಕೆಂದರೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಸಾಕಷ್ಟು ಜನ ಮುಂಚೆ ಎಲ್ಲ ನಾವೆಲ್ಲ ಹುಟ್ಟುವಾಗ ನಾವು ವಿಥೌಟ್ ಕಾಸ್ಟ್ ಏನಾವು ಹೆರಿಗೆ ಆಗ್ತಿದ್ವಿ. ಇವಾಗ ಯಾರಾದರೂ ಮಹಿಳೆಯರು ಹೆರಿಗೆ ಆಗಬೇಕು ಅಂದರೆ ಹೆರಿಗೆ ಆಗಿ ಪಾಪ ಜನ ಆಗಬೇಕು, ಗೊಬ್ಬರಗಳಾಗಿರ್ಬೋದು, ನಾವು ಬಳಸ್ತಕ್ಕಂಥ ರಾಸಾಯನಿಕ ಸಿಂಪರಣೆ ಆಗಿರ್ಬೋದು, ಏನು 1 ಎಕರೆ ಭತ್ತ ಬೆಳಿಬೇಕಂದ್ರೆ 3-4 ಕೆಲಸ ಮಾಡ್ತೀವಿ, ಅದರಾಗೆ ಏನು ಇರೋದಿಲ್ಲ. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಜೀನ್ ಮಷಿನ್ ಇರ್ತಿತ್ತು, ಇವಾಗೆಲ್ಲ ಅವು ಮುಚ್ಚೋಗಿದ್ದಾವೆ. ಅವಾಗ ಫೈಬರ್ ಕಂಟೆಂಟ್ ಜಾಸ್ತಿ ಹೊಂದ್ಕೊಳ್ತಿತ್ತು ಅಕ್ಕಿ ಮೇಲೆ, ಈಗ ಫೈಬರ್ ಕಂಟೆಂಟ್ ಇಲ್ಲದಾಗಿದೆ. ಅದಕ್ಕೋಸ್ಕರ ಈ ದಿಸೆಯಲ್ಲಿ ನಮ್ಮ ರೈತ ಬಾಂಧವರು ಸಾವಯವ ಗೊಬ್ಬರಗಳ ಬಗ್ಗೆ ಚಿಂತನೆ ಮಾಡಬೇಕು, ಮತ್ತು ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳನ್ನು ಅಪ್ಲೈ ಮಾಡಬಾರ್ದು. ಮತ್ತು ಅದೇ ಕರಪಿಷ್ಟ ಅಂದರೆ ಇಂಗ್ಲೀಷನ್ನು ಏನು ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಈ ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಬೇಕು, ಎಲ್ಲಿ ಸಿಗುತ್ತೆ, ಇಷ್ಟೇ ತಿಳ್ಕೊಬೇಕು. ಈಗ ಪ್ರೋಟೀನ್ ಯಾಕೆ ಸಸಾರಜನಕದ ಬಗ್ಗೆ ಅಷ್ಟೊಂದು ಕಾಳಜಿ ಅಂತಂದರೆ, ಸಸಾರಜನಕ ನಮ್ಮ ದೇಹ ಬೆಳವಣಿಗೆ ಆಗಲು ಸಸಾರಜನಕ ಅತಿ ಮುಖ್ಯ. ಸಸಾರಜನಕ ಅಂದರೆ ಇಂಗ್ಲೀಷಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ. ಪ್ರೋಟೀನ್ ಎಷ್ಟು ತಿನ್ನಬೇಕು, ಎಲ್ಲಿ ಸಿಗುತ್ತೆ. ಪ್ರೋಟೀನ್ ಏನಿಲ್ಲ, ನನ್ನ ದೇಹ ಈಗ 68 ಕೆಜಿ ಇದ್ರೆ ನಾನು 68 ಗ್ರಾಮನ್ನು ತಿನ್ನಬೇಕು ಪ್ರತಿನಿತ್ಯಕ್ಕೆ. ಎಷ್ಟು, 68 ಗ್ರಾಮ್. ನೀವು 70 ಕೆಜಿ ಇದ್ರೆ 70 ಗ್ರಾಮ್ ತಿನ್ನಬೇಕು. ಪ್ರೋಟೀನಲ್ಲಿ ದ್ವಿದಳ ಧಾನ್ಯಗಳು, ಬೇಳೆ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ಹೆಸರುಕಾಳು ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಒಂದೇ ಸರಿ ತಿನ್ನಿ ಅಂತ ಹೇಳ್ತಿಲ್ಲ. ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾಗಗಳ ಬೆಳವಣಿಗೆ ಆಗಲು ಸಸಾರಜನಕ ಅತ್ಯವಶ್ಯಕ. ನೀವು ನೋಡಿದಿರಾ, ರಾಯಚೂರು, ಯಾದಗಿರಿ ಆ ಕಡೆ ಸೈಡಲ್ಲೆಲ್ಲ ಹೋದ್ರೆ ಸುಮ್ಮನೆ ಹುಟ್ಟಿದಾಗ ಅವಕ್ಕೆ ಏನು ಕಾಯಿಲೆ ಬರಲ್ಲ, ಯಾಕೆಂದರೆ ಹೆಣ್ಮಕ್ಳಿಗೆ ಜ್ಞಾನ ಅವಶ್ಯಕತೆ ಇರತಕ್ಕಂಥದ್ದು. ಸಸಾರಜನಕ ಇದಕ್ಕೆ ಬೇಕಾಗ್ತದೆ. ಮತ್ತು ನಿಮಗೆ ಗೊತ್ತಿದೆ, ಕ್ಯಾಲ್ಸಿಯಂ. ಮುಂಚೆ ಎಲ್ಲ ಯಾರಿಗಾದರೂ ಮೊಣಕಾಲು ನೋವು, ಸೊಂಟ ನೋವು ಬರೋದು 50-60 ವರ್ಷ ಮೇಲ್ಪಟ್ಟವ್ರಿಗೆ ಬರೋ ತಿಪ್ಪೆ ಗೊಬ್ಬರ ಎಲ್ಲೋ ಇರುತ್ತೆ, ಅವ್ನು 10,000 ರೂಪಾಯಿ ಹೇಳಿದ್ರು ನಾವು ಕೊಂಡ್ಕೋಬೇಕು ತಿಪ್ಪೆ ಗೊಬ್ಬರನ, ಯಾಕೆಂದರೆ ನಾವು ಪಶು ಸಂಪತ್ತು ಇಲ್ಲದೆ ಇರೋದ್ರಿಂದ ಈ ಒಂದು ಕಡಿಮೆ ಆಗ್ತವೆ. ಅದೇ ರೀತಿ ಕಬ್ಬಿಣ, ಕಬ್ಬಿಣಕ್ಕೆ ನಾವು ಐರನ್ ಅಂತ ಹೇಳ್ತೀವಿ, ಅದಲ್ವಾ. ಐರನ್ ಏನಕ್ಕೆ ಬೇಕು ನಮ್ಮ ದೇಹಕ್ಕೆ, ರಕ್ತ ಉತ್ಪಾದನೆ ಮತ್ತು ರಕ್ತದ ಆರೋಗ್ಯವನ್ನು ಕಾಪಾಡಲು ನಮಗೆ ಐರನ್ ಅಂಶ ಬೇಕು. ಯಾಕಂದ್ರೆ ಇವಾಗ ಕಡಿಮೆ ಐತಪ್ಪ, ಫೋಲಿಕ್ ಆಸಿಡ್ ನುಂಗ್ಲೇಬೇಕು, ಇಟ್ಟದ ಟಾನಿಕ್ ಕೊಡ್ತಾರೆ ಅಲ್ವಾ, ನಾವು ಕುಡಿತೀವಿ. ಮತ್ತೆ ಪ್ರೆಗ್ನೆನ್ಸಿ ಹೆಣ್ಮಕ್ಳಿಗೆ ಅದೇ, ನಾವ್ಯಾಕೆ ಅಲ್ಲಿಗೆ ಹೋಗ್ತಿದ್ವಿ, ಅಲ್ಲಿಗೆ ಹೋದಾಗ ಚೆಕ್ ಮಾಡಿದ್ರೆ ಕರೆಕ್ಟ್ ಇದ್ರೆ ವಾಪಸ್ ಕಳಿಸ್ತಿದ್ರು. ಅದಕ್ಕೋಸ್ಕರ ಈ ಒಂದು ಹಸಿರು ತರಕಾರಿ, ದಂಟಿನ ಸೊಪ್ಪು, ಪಾಲಕ್ಕು ಈ ಥರದ್ದೆಲ್ಲ ತಿಂದಾಗ ಏನಾಗುತ್ತೆ, ನಮಗೆ ಐರನ್ ಅಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಅವಾಗ ನಮ್ಮ ರಕ್ತದ ಮೈನರ್ ಕ್ವಾಂಟಿಟಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಯಾಕೆ ಬೇಕು ಅಂದರೆ, ನಮ್ಮ ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಗಳನ್ನಾಗಿರ್ಬೋದು, ನಮ್ಮ ದೇಹಕ್ಕೆ ಬಂದಿರತಕ್ಕಂಥ ಗಾಯಗಳಾಗಿರ್ಬೋದು, ಕ್ರಮೇಣ ವಾಸಿ ಮಾಡಲಿಕ್ಕೆ ಏನು ಹಣ್ಣುಗಳು ಮತ್ತು ತರಕಾರಿ ಆಗಲಿ, ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಜೀವಸತ್ವಗಳಿರ್ತವೆ, ಅದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಹೊರಗಿರ್ಬೋದು ಪ್ರತಿನಿತ್ಯ ಒಂದು ಹಣ್ಣನ್ನು ಸೇವಿಸಿದಾಗ ನಮಗೆ ಅದರಲ್ಲಿರ್ತಕ್ಕಂಥ ಜೀವಸತ್ವಗಳು ನಮ್ಮ ದೇಹಕ್ಕೆ ದೊರಕುತ್ತವೆ. ಹಾಗಾಗಿ ಇಷ್ಟು ನಮ್ಮ ಜೀವಸತ್ವಗಳು, ನಮ್ಮ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ಸಿರಿ ಮೌಲ್ಯವರ್ಧನೆ, ಈಗ ರಾಗಿ ಹಿಟ್ಟಿರುತ್ತೆ, ರಾಗಿ ಹಿಟ್ಟಿನ ಜೊತೆಗೆ ಸೋಯಾ ಹಿಟ್ಟನ್ನು, ಸೋಯಾ ಹಿಟ್ಟು ಎಷ್ಟು, ರಾಗಿಯಲ್ಲಿ ಸಸಾರಜನಕ 13% ಇರುತ್ತೆ, ಅದೇ ಸೋಯಾವರಲ್ಲಿ 40% ಇರುತ್ತೆ. ರಾಗಿ 1 ಕೆಜಿ ತಗಂದ್ರೆ ಬರಗು ಆಗಿರ್ಬೋದು, ಇವುಗಳಲ್ಲಿ ಸಾಕಷ್ಟು ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ಉತ್ತಮವಾದ ಪೋಷಕಾಂಶಗಳು ದೊರೆತವೆ. ಅದೇ ರೀತಿ ಈ ಸಿರಿಧಾನ್ಯಗಳನ್ನು ಊಟ ಮಾಡಿದಾಗ ಏನಾಗುತ್ತೆ, ಇವತ್ತು ಡಯಾಬಿಟಿಸ್ ಕೇಳಿದ್ರ, ಮುಂಚೆ ಎಲ್ಲ ಯಾರಿಗಾದರೂ ಇದೆ ಆದರೆ ಹೇಳಲ್ಲ, ಯಾಕೆ ಹೇಳಲ್ಲ ಗೊತ್ತಿಲ್ಲ ಅದು. ಅದಕ್ಕೋಸ್ಕರ ಈ ದಿಸೆಯಲ್ಲಿ ಸಿರಿಧಾನ್ಯಗಳ ಒಂದು ರೇಡಿಯೋ ಕಿಸಾನ್ ದಿವಸದ ಸಿರಿಧಾನ್ಯಗಳನ್ನು ಹೆಚ್ಚಿನದಾಗಿ ಬೆಳೀರಿ ನಮ್ಮ ರೈತ ಬಾಂಧವರು. ಅದರಿಂದ ಬರ್ತಕ್ಕಂಥ, ಅದರಲ್ಲಿ ಮಾಡ್ತಕ್ಕಂಥ ಅನೇಕ ಜನ ಮೌಲ್ಯವರ್ಧನೆ ಮಾಡಿದರೆ, ಮೌಲ್ಯವರ್ಧನೆ ಬಗ್ಗೆ ಹೇಳೋದಿಲ್ಲ, ಮಾಡಿ ತೋರಿಸೋಣ. ಇನ್ನು ಮುಂದೆ ನಮ್ಮ ವಿಶ್ವವಿದ್ಯಾಲಯ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮಗಳು, ನಮ್ಮ ಐಸಿಆರ್ ಕೃಷಿ ವಿಜ್ಞಾನ ತರಬೇತಿ ಕಾರ್ಯಕ್ರಮಗಳಲ್ಲಿ ನಾವು ನಿಮಗೆ ಪ್ರಾತ್ಯಕ್ಷಿಕವಾಗಿ ಮಾಡಿ ತೋರಿಸಿದರೆ ಮಾತ್ರ ಅದು ಮೌಲ್ಯವರ್ಧನೆ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಬಾಯಲ್ಲಿ ಏನೇ ಹೇಳ್ಬೋದು, ಉಂಡೆ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ನಿಮಗೆ ಕೇಳಿಸೋಕ್ಕೆ ಈಸಿ ಆಗುತ್ತೆ, ಆದರೆ ಮಾಡೋದು ಕಷ್ಟ. ಆಗುತ್ತೆ, ಅದನ್ನ ಕಣ್ಣಾರೆ ನೋಡಬೇಕು, ಅವಾಗ ಮೌಲ್ಯವರ್ಧನೆ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ನಿಮ್ಗೆ ಗೊತ್ತಿದೆ, ತಟಸ್ಥ ಧಾನ್ಯಗಳು ಅಂದ್ರೆ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ಇದಾವೆ. ನ್ಯೂಟ್ರಲ್ ಮಿಲ್ಲೆಟ್ಸ್ ಮಾಮೂಲಿ ತಿಂತೀವಿ ನಾವು, ಏನಪ್ಪಾ ರಾಗಿ ಜೋಳ ಇರ್ಬೋದು, ಇದು ಮೆಕ್ಕೆಜೋಳ ಇರ್ಬೋದು, ಇವೆಲ್ಲ ನ್ಯೂಟ್ರಲ್ ಮಿಲ್ಲೆಟ್ಸ್. ಇದನ್ನ ತಿಂದಾಗ ಅಷ್ಟೇನು ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಬೀರದಿದ್ರು ಕೂಡ ನಮ್ಮನ್ನ ಪ್ರೊಟೆಕ್ಷನ್ ಆಗಿ ಉಳಿಸ್ಕೊಂತೇವೆ. ಅದೇ ರೀತಿ ನಕಾರಾತ್ಮಕ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ, ನಕಾರಾತ್ಮಕ ಮಿಲ್ಲೆಟ್ಸ್ ಅಂದ್ರೆ ನೆಗೆಟಿವ್ ಮಿಲ್ಲೆಟ್ಸ್. ಈ ನೆಗೆಟಿವ್ ಮಿಲ್ಲೆಟ್ಸ್ ಯಾವಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಅಕ್ಕಿ ಗೋಧಿ ಇವು ನೆಗೆಟಿವ್ ಮಿಲ್ಲೆಟ್ಸ್. ಅಕ್ಕಿ ಗೋಧಿ ನಾವು ತಿಂತಾ ತಿಂತಾ ಏನಾಗುತ್ತೆ, ನಮಗೆ ಬರ್ತಾ ಬರ್ತಾ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಈ ಥರ ಕಾಯಿಲೆಗಳು ಒಕ್ಕರ್ಸ್ಕತ್ತವೆ ನಮ್ಮ ವಯಸ್ಸಾದಂಗೆಲ್ಲ. ಅದಕ್ಕೆ ಮತ್ತೆ ಪ್ರತಿಯಾಗಿ ನಾವು ಗುಳಿಗೆನೂ ತಗೋಬೇಕು, ಅವಾಗ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಕೂಡ ತಿನ್ಬೇಕಾಗ್ತದೆ. ಇವು ನಕಾರಾತ್ಮಕ ಸಿರಿಧಾನ್ಯಗಳಂತೀವಿ. ಸಕಾರಾತ್ಮಕ ಸಿರಿಧಾನ್ಯಗಳಂದ್ರೆ ಆರಕ ಇರ್ಬೋದು, ಸಾಮೆ ಇರ್ಬೋದು, ಊದಲ್ ಇರ್ಬೋದು, ಬರಗು ಇರ್ಬೋದು, ಕೊರಲೆ ಇರ್ಬೋದು, ಇವೆಲ್ಲ ವೈದ್ಯಕೀಯ ನಿವಾರಣಾ ಒಂದು ರೋಗ ಗುಣಗಳನ್ನ ಹೊಂದಿರತಕ್ಕಂಥದ್ದು. ಮತ್ತು ಆಹಾರ ಪದ್ಧತಿಯಲ್ಲಿ ಕನಿಷ್ಠ ಅಂದ್ರೆ ಶೇಕಡ ಪ್ರತಿಷ್ಠಿತ 30% ನಾವು ಈ ಸಿರಿಧಾನ್ಯಗಳನ್ನ ಸೇವಿಸಬೇಕಾಗ್ತದೆ. ಇದರಲ್ಲಿ ನಾರಿನಾಂಶ ಇರ್ಬೋದು, ಮತ್ತೆ ಪ್ರೋಟೀನ್ ಇರ್ಬೋದು, ಮತ್ತೆ ರಕ್ತದಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅನ್ನ ಮಟ್ಟವನ್ನ ನಿಯಂತ್ರಣ ಮಾಡ್ತವೆ ಈ ಸಿರಿಧಾನ್ಯಗಳು. ಈ ರೀತಿಯಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ವೈದ್ಯಕೀಯ ಗುಣಗಳು ಇರುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಪ್ರತಿ ನಿಮ್ಮ ರೈಲ್ಯಾಂಡ್ ಆಗಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ಸಿರಿಧಾನ್ಯಗಳನ್ನ 10 ಗುಂಟೆ, 15 ಗುಂಟೆ, 20 ಗುಂಟೆಯಲ್ಲಿ ಬೆಳ್ಕೊಂಡು ಫಸ್ಟ್ ನಮಗೆ ಸಂಪನ್ಮೂಲವಾಗಿ ನಾವು ಇಟ್ಕೊಂಡು ನಂತರ ಅದನ್ನ ಮೌಲ್ಯವರ್ಧನೆ ಮಾಡಿ ಮತ್ತೆ ಮಾರುಕಟ್ಟೆಗೆ ಬೇಕಾಗಿರ್ತಕ್ಕಂಥ ಲೇಬಲ್ ಆಗಿರ್ಬೋದು, ಮತ್ತೆ ಅದಕ್ಕೆ ಲೈಸೆನ್ಸ್ FSSAI ಹತ್ರ ಲೈಸೆನ್ಸ್ ತಗೊಳೋದಾಗಿರ್ಬೋದು, ಈ ರೀತಿ ತಗೊಂಡು ಮಾಡಿದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆದಾಯನೂ ಕೂಡ ದ್ವಿಗುಣಗೊಳ್ಳುತ್ತೆ. ನಾವು ಯಾವಾಗ ಸೆಲ್ಫ್ ಎಂಟರ್ಪ್ರಿನರ್ಸ್ ಮಾಡ್ತೀವೋ ಅವಾಗ ಆದಾಯ ದ್ವಿಗುಣ ಆಗುತ್ತೆ. ಉದಾಹರಣೆಗೆ ಹೇಳ್ತೀನಿ, ಸರೋಜಮ್ಮರಿಗೆ ತುಂಬಾ ಆಸ್ತಿ ಇದೆ, ಅವ್ರು ಮಾಡೋ ಅವಶ್ಯಕತೆ ಇರಲಿಲ್ಲ, ಅವ್ರು ಯಾಕಪ್ಪ ಇನ್ನೂ 5-6 ಜನ ಕೆಲಸ ಕೊಟ್ಟು ಅವರ ಏನ್ ತದ್ವನಮ್ ಅಂತ ಬ್ರಾಂಡ್ ಇಡೀ ಡೆಲ್ಲಿ ತನಕ ನಮ್ಮ ಪ್ರಪಂಚದಂತ ಓಡ್ತಾ ಇದೆ, ಓಡಾಡ್ತಿದ್ಯೋ. ಅದೇ ರೀತಿ ಎಲ್ಲಾ ಮಹಿಳೆಯರು ಕೂಡ ಒಬ್ರಲ್ಲ, ಅವರಿಂದ 100 ಜನದಲ್ಲಿ 10 ಜನ ಕಲ್ತ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆದಾಯನೂ ಕೂಡ ದ್ವಿಗುಣಗೊಳ್ಳುತ್ತೆ, ಮತ್ತೆ ಈ ಸಿರಿಧಾನ್ಯಗಳಿಗೆ ಉತ್ತಮವಾದ ಒಂದು ನಾವು ವೇದಿಕೆನ ಸೃಷ್ಟಿ ಮಾಡಿದಂಗೆ ಆಗ್ತದೆ ಅಂತ ಹೇಳಿ ಜೈನ್ ಜೈ ಕರ್ನಾಟಕ. ಇದುವರೆಗೂ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ AM ಮಾರುತೇಶ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನು ಕೇಳಿದಿರಿ. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಇನ್ನು ಮುಂದೆ ಕೇಳಿ, ಟೊಮ್ಯಾಟೊ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಹಾಗೂ ಅದರ ನಿರ್ವಹಣೆ ಕ್ರಮಗಳು ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಟೊಮ್ಯಾಟೊ ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಹಾಗೂ ಅದರ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಅಕ್ಷತಾ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ಟೊಮೆಟೋದಲ್ಲಿ ಶಾರೀರಿಕ ನ್ಯೂನತೆಗಳು ಅಂತ ಹೇಳಿದ್ರ, ನೀವು ಶಾರೀರಿಕ ನ್ಯೂನತೆಗಳು ಅಂದ್ರೆ ಏನು? ಸರ್, ಶಾರೀರಿಕ ನ್ಯೂನತೆಗಳಂತಂದ್ರೆ ಅಬ್ನಾರ್ಮಲ್ ಗ್ರೋತ್ ಅಂತ ಹೇಳ್ತಾರೆ, ಹೌದಾ? ಸೊ ಅದು ಅಬ್ನಾರ್ಮಲ್ ಗ್ರೋತ್ ಅಂತ ಅಂದ್ರೆ ಹಣ್ಣು ಸಣ್ಣದಾಗೋದು ಅಥವಾ ಅದರದ ಬಣ್ಣ ಚೇಂಜ್ ಆಗೋದು, ಅಥವಾ ಒಳಗಡೆ ಅದ್ರ ಶಾರೀರಿಕವಾಗಿ ಏನು ಕುಗ್ಗಕ್ಕಂತ ಹೋಗುತ್ತ, ಗಿಡ ಏನು ಚೆನ್ನಾಗಿ ಬೆಳೆದು ಆಮೇಲೆ ಅದ ಅದಕ್ಕೆ ಯಾವ್ದೇ ನ್ಯೂಟ್ರಿಯೆಂಟು ಅದು ಏನೇ ಡೆಫಿಸಿಯನ್ಸ್ ಅವೆಲ್ಲ ಇದ್ರೆ ಅವಾಗೂ ಅದ್ರದ್ದೇನು ಶಾರೀರಿಕ ಕುಗ್ಗುತ್ತಲ್ಲ. ಸೊ ಅಂತ ಗುಣಲಕ್ಷಣಗಳನ್ನ ಹೊರಗಡೆಯಿಂದ ನಾವು ನೋಡ್ತೀವಿ, ಹಣ್ಣು ಸಣ್ಣದಾಗ್ತದ ಅಥವಾ ಬೆಳೆಯೋದೇ ಇಲ್ಲ, ಅದು ಬೆಳೆದ್ರು ಕೂಡ ಒಳಗಡೆ

ಕೇಳು ಮಲ್ಲೆಯಲ್ಲಿ ಏನಯ್ಯ ಕೆಂದೂಳು ಕೇಳು ಮಲ್ಲೆಯಲ್ಲಿ ಏನಯ್ಯ ಕೆಂದೂಳು ನವಿಲಾರಿ ನವುಲ ಮರಿಯಾರಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವುಲ ಮರಿಯಾರಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರಿಯೇರಿ ಮ್ಯಾಲೇ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ